ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, 6:51 ಅಂತ್ಯಾಕ್ಷರಿ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಚಿತ್ರಗೀತೆಗಳನ್ನು ಆಲಿಸಬಹುದು. 9:00 ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೋಮಲ್ ಕೆಪಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇಂದಿನ ಕಾರ್ಯಕ್ರಮದಲ್ಲಿ ಎ ಕನ್ಯಾಕುಮಾರಿ ಅವರ ವಯಲಿನ್ ವಾದನ ಆಲಿಸಬಹುದು. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಾಟಕ ಮೂಡಿಬರಲಿದೆ. 10:35 ಕಲಾ ಸಂಪನ್ನರು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ವಿಶೇಷ ಸ್ವರ ಸರಣಿಯಲ್ಲಿ ನಾದ ತರಂಗದ ಹಿರಿಯಣ್ಣ ಕೆ ಈರಣಯ್ಯ ರಂಗಮಿತ್ರ ರಚನೆ ಪರಿಕಲ್ಪನೆ ಮತ್ತು ನಿರ್ಮಾಣ ಎಂಆರ್ ಸತ್ಯನಾರಾಯಣ. ಇನ್ನು ನಾಳಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ನ ಗೀತಾಚಾರ್ಯ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸಮಿತಿ, 7:50 ಸವಿಗಾನ, 9:05 ಸುಮಧುರ ಗೀತಾ ವೈವಿಧ್ಯ ಕಾರ್ಯಕ್ರಮ, 9:30 ಭಾವಗೀತೆಗಳನ್ನು ಆಲಿಸಬಹುದು, 9:40 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಾಹಿತ್ಯ ಸೌರಭ, 10:00 ಹೊಸ